ಶ್ಯಾಮ್ ಪ್ರಕಾಶ್ ಅವರ ವೀಣಾವಾದನ ಕೇಳಿದಿರಿ. ಮೃದಂಗದಲ್ಲಿ ಅವರೊಂದಿಗೆ ಸಹಕರಿಸಿದವರು ಬಿಆರ್ ಶ್ರೀಧರ್. ಆತ್ಮೀಯ ಕೇಳುಗರೆ, ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸ್ತಾ ಇದ್ದೀರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿಎನ್ ಶ್ರೀನಿವಾಸಮೂರ್ತಿಯವರ ವೈಲಿನ್ ವಾದನದ ಧ್ವನಿಮುದ್ರಿಕೆ, ರಘುನಾಯಕ ಹಂಸಧ್ವನಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ಸಭಾಪತಿಕು ಆ ಭೋಗಿರಾಗ ರೂಪಕ ತಾಳದಲ್ಲಿ ಗೋಪಾಲಕೃಷ್ಣ ಭಾರತಿಗಳ ರಚನೆ. ಎನ್ ಶ್ರೀನಿವಾಸ ಮೂರ್ತಿ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ ಕೇಳಿದಿರಿ. ಆತ್ಮೀಯ ಕೇಳಿದರೆ, ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸ್ತಾ ಇದ್ದೀರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ